ರಾಯಚೂರು ಜಿಲ್ಲೆಯಲ್ಲಿ ಕಲುಷಿತ ನೀರು ಸೇವನೆ ತನಿಖೆಗೆ ಮುಖ್ಯಮಂತ್ರಿ ಆದೇಶ. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಕ್ರಮ, ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ನಾಳೆಯಿಂದ ಶಾಲೆಗಳ ಆರಂಭ, ಸಕಲ ಸಿದ್ದತೆ. ನೂತನ ಸಂಸತ್ ಭವನ ಸ್ವಾಭಿಮಾನದ ಪ್ರತೀಕ, ಪ್ರಧಾನಿ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಜ್. ಈಗ ವೇಳೆ 6:50.30. ಕಿಸಾನ್ ವಾಣಿ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಇಂದಿನ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಂಘಟನಾ ಯುಕ್ತಿ ರೈತ ಶಕ್ತಿ ಎಫ್ಪಿಒ ಕುರಿತ ಪ್ರಾಯೋಜಿತ ಸರಣಿ ಮೂಡಿ ಬರಲಿದೆ. ಇದರಲ್ಲಿ ರೈತ ಉತ್ಪಾದಕ ಸಂಸ್ಥೆಯ ಚಟುವಟಿಕೆಗಳ ಮೇಲ್ವಿಚಾರಣೆ ಕುರಿತು ಸಕಲೇಶಪುರದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಜಿ ವಿಜಯ ಚಿತ್ರ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಸಂಘಟನಾ ಯುಕ್ತಿ ರೈತ ಶಕ್ತಿ ರೈತ ಉತ್ಪಾದಕ ಕಂಪನಿಗಳ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ ಹಾಸನ. ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಂಘಟನಾ ಯುಕ್ತಿ ರೈತ ಶಕ್ತಿ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಸಂಘಟನಾ ಯುಕ್ತಿ ರೈತ ಶಕ್ತಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಯ ಆಡಳಿತ, ಈ ಕುರಿತಂತೆ ಸಕಲೇಶಪುರದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಜಿ ವಿಜಯ ಚಿತ್ರ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಯ ಆಡಳಿತ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಇದುವರೆಗೆ ಈ ಎಫ್ಪಿಒಗಳ ಉದ್ದೇಶ ಏನು, ಅವುಗಳನ್ನು ಹೇಗೆ ಪ್ರಾರಂಭವನ್ನ ಮಾಡತಕ್ಕಂಥದ್ದು, ಪ್ರಾರಂಭ ಮಾಡುವುದರಿಂದ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ಅನೇಕ ವಿಚಾರಗಳನ್ನು ಈ ಸರಣಿಯಲ್ಲಿ ನಾವು ತಿಳಿದುಕೊಂಡ್ವಿ. ಈ ಯಾವುದೇ ಒಂದು ಕಂಪನಿಯಾಗಲಿ ಸಂಸ್ಥೆಯಾಗಲಿ ಅದು ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ಹೇಳಿದರೆ ಅಲ್ಲಿಯ ಆಡಳಿತ ಏನಿರುತ್ತೋ ಅದು ಬಹಳ ಮುಖ್ಯ ಅಂತ ಹೇಳಿ ಅನಿಸುತ್ತೆ. ಒಳ್ಳೆಯ ಅಥವಾ ಉತ್ತಮ ಆಡಳಿತವನ್ನು ನೀಡಿದಂತಹ ಸಂದರ್ಭದಲ್ಲಿ ಎಲ್ಲಾ ಸಂಸ್ಥೆಗಳು ಕೂಡ ತುಂಬಾ ಚೆನ್ನಾಗಿ ಅಭಿವೃದ್ಧಿಯನ್ನು ಹೊಂದುತ್ತೆ. ಆಡಳಿತದ ಮೇಲೆ ಅದರ ಅಭಿವೃದ್ಧಿ ನಿಂತಿರುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಎಫ್ಪಿಒಗಳಲ್ಲಿಯೂ ಕೂಡ ಆಡಳಿತ ಅನ್ನುವಂಥದ್ದು ಬಹಳ ಮುಖ್ಯ. ಈ ಆಡಳಿತ ಅಂತ ಅಂದ್ರೆ ಏನು, ಈ ರೈತ ಉತ್ಪಾದಕ ಸಂಸ್ಥೆಯ ಆಡಳಿತದ ರೀತಿ ಹೇಗಿರುತ್ತೆ, ಹೇಗೆ ಉತ್ತಮ ಆಡಳಿತವನ್ನು ನೀಡಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಸಕಲೇಶಪುರದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ವಿಜಯ ಚಿತ್ರ ಅವರು. ವಿಜಯ ಚಿತ್ರ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಎಫ್ಪಿಒಗಳನ್ನ ಈಗಾಗಲೇ ಸಾಕಷ್ಟು ಪ್ರಾರಂಭವನ್ನ ಮಾಡಲಾಗಿದೆ, ಅನೇಕ ಕಡೆ ಇನ್ನೂ ಕೂಡ ಪ್ರಾರಂಭ ಆಗ್ತಾ ಇರುವಂತದ್ದನ್ನ ನಾವು ಗಮನಿಸಬಹುದು. ಈ ಎಫ್ಪಿಒಗಳ ಉದ್ದೇಶ ಏನು, ಅದರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ ಮೇಡಮ್. ಎಫ್ಪಿಒ ಅಂದ್ರೆ ರೈತ ಉತ್ಪಾದಕರ ಸಂಸ್ಥೆ ಅಂತ ನಾವು ಏನ್ ಹೇಳ್ತೀವಿ. ಈಗ ನಾವು ಸಾಮಾನ್ಯವಾಗಿ ನಮ್ಮ ಇಲಾಖೆದನ್ನೇ ತಗೊಂಡ್ರೆ, ತೋಟಗಾರಿಕೆ ಇಲಾಖೆ ತಗೊಂಡ್ರೆ, ಈಗ ತೋಟಗಾರಿಕೆ ಬೆಳೆಗಳ ಉತ್ಪಾದನೆ ಅಥವಾ ವಿಸ್ತೀರ್ಣ ಮುಂಚೂಣಿಯಲ್ಲಿ ಇದ್ರೂ ಸಹ ರೈತರಿಗೆ ಒಂದು ಮಾರುಕಟ್ಟೆ ವ್ಯವಸ್ಥೆ ಇದು ಕೊರತೆನ ನಾವು ಇವತ್ತಿಗೂ ಸಹ ನಾವು ನೋಡ್ತಾ ಇದ್ದೇವೆ. ಸೊ ಆ ನಿಟ್ಟಿನಲ್ಲಿ ನಾವು ನೋಡ್ಬೇಕಾದ್ರೆ ಈಗ ರೈತ ತೋಟಗಾರಿಕೆ ಬೆಳೆಗಳದ್ದು ಉತ್ಪಾದನಾ ವೆಚ್ಚನೂ ಸಹ ಜಾಸ್ತಿ ಇರುತ್ತೆ. ಹೆಚ್ಚಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಈ ಒಂದು ಕೃಷಿಯಲ್ಲಿ ತೊಡಗಿಸಿಕೊಂಡಿರ್ತಾರೆ. ಸಣ್ಣ ರೈತರಾಗಿದ್ದು ತಮ್ಮ ಅಲ್ಪ ಪ್ರಮಾಣದ ಒಂದು ಉತ್ಪಾದನೆಯನ್ನ ಬೃಹತ್ ಮಾರುಕಟ್ಟೆಗೆ ತಗೊಂಡೋದಾಗ ಅಷ್ಟೊಂದು ಹೆಚ್ಚು ಅವರಿಗೆ ದರ ಸಿಗೋದಿಲ್ಲ, ಒಂದು ಸೂಕ್ತ ಮಾರುಕಟ್ಟೆ ಸಿಗದೆ ಇರೋದ್ರಿಂದ ಲಾಭದಾಯಕವಾಗಿ ಇರೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ರೈತರನ್ನ ಒಂದು ನಿರ್ದಿಷ್ಟ ಒಂದು ಗುಚ್ಛಗಳಲ್ಲಿ ನಿರ್ದಿಷ್ಟ ಬೆಳೆಗಳನ್ನ ಬೆಳೆಯುವಂತ ರೈತರನ್ನ ನಾವು ಒಗ್ಗೂಡಿಸಿ ಒಂದು ಸಂಘಟಿಸಿ, ಅದು ಒಂದು ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳೋ ಹಾಗೆ ಅದನ್ನೆಲ್ಲ ಒಂದು ಸಂಘಟಿಸಿ ಅವರಿಗೆ ಒಂದು ರೈತ ಉತ್ಪಾದಕ ಸಂಸ್ಥೆ ಅಂತ ಹೇಳ್ಬಿಟ್ಟು ಕಾನೂನಾತ್ಮಕವಾಗಿ ಕಂಪನಿ ಆಕ್ಟ್ 1956-2013 ಅಡಿಯಲ್ಲಿ ನಾವು ಅದನ್ನ ಪ್ರಾರಂಭ ಮಾಡಿ ನೋಂದಣಿ ಮಾಡುವಂತ ಒಂದು ಪ್ರಕ್ರಿಯೆ ಸರ್. ಇದರಿಂದ ಹಲವಾರು ಅನುಕೂಲಗಳು ಸಹ ಇದೆ. ರೈತರು ಒಂದು ಒಗ್ಗಟ್ಟಿನಲ್ಲಿ ಬಂದಾಗ ಲಾರ್ಜ್ ಕ್ವಾಂಟಿಟಿಯಲ್ಲಿ ಅವರು ಏನು ಉತ್ಪಾದನೆ ಮಾಡ್ತಾರೆ ಅದು ಅವರಿಗೆ ಸಂಗ್ರಹ ಮಾಡಿ ಇಟ್ಕೊಂಡು ದರನ ಕೋಟ್ ಮಾಡಿ ಲಾಭವನ್ನು ಪಡ್ಕೊಳ್ಳೋಕ್ಕೂ ಸಹ ಅವಕಾಶ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಎಫ್ಪಿಒಗಳನ್ನ 2014-15 ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದ ರಚನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ 2018 ರಾಜ್ಯ ಸರ್ಕಾರದ ಎಫ್ಪಿಒ ಪಾಲಿಸಿ ಅಡಿಯಲ್ಲಿ ಈ ಏನು ನೋಡಲ್ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ವಾಟರ್ ಶೆಡ್ ಡಿಪಾರ್ಟ್ಮೆಂಟ್ ಸರ್. ಸೊ ಅದರ ಮುಖಾಂತರ ಕೆಲವೊಂದು ರಿಸೋರ್ಸ್ ಇನ್ಸ್ಟಿಟ್ಯೂಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ಸಂಪನ್ಮೂಲ ಸಂಸ್ಥೆಗಳು. ಸೊ ಅದನ್ನ ಅನುಮೋದನೆ ಮಾಡಿರ್ತಾರೆ, ಅದರ ಮುಖಾಂತರ ರಚನೆ ಮಾಡುವಂತದ್ದು 2018 ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾಡ್ಕೊಂಡು ಬರ್ತಾ ಇದೀವಿ. ಇದು ಎಫ್ಪಿಒ ಒಂದು ಉದ್ದೇಶ. ಈ ಎಫ್ಪಿಒಗಳಿಗೆ ಒಂದು ದೊಡ್ಡ ಬಲ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಿಮ್ಮಂತಹ ಇಲಾಖೆಯವರು ಅವ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು, ಎಫ್ಪಿಒವನ್ನ ಪ್ರಾರಂಭ ಮಾಡಲಿಕ್ಕೆ, ಅದರ ನೋಂದಣಿಯನ್ನ ಮಾಡಲಿಕ್ಕೆ, ಮುಂದಿನ ಕಾರ್ಯಚಟುವಟಿಕೆಗಳನ್ನ ಮಾಡಲಿಕ್ಕೆ ಸಲಹೆಗಳನ್ನ ನೀಡುವಂತದ್ದು, ಅದರ ಜೊತೆಗೆ ಆರ್ಥಿಕವಾಗಿಯೂ ಕೂಡ ಒಂದಷ್ಟು ಬೆಂಬಲವನ್ನ ನೀಡತಕ್ಕಂಥದ್ದು ಬಹಳ ಒಂದು ಮುಖ್ಯವಾದಂತಹ ಸಂಗತಿ ಅಂತ ಹೇಳಿ ಅನಿಸಿದೆ. ಈ ನಿಟ್ಟಿನಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಸಕಲೇಶ್ಪುರ ತಾಲೂಕಿನಲ್ಲಿ ಇದುವರೆಗೆ ಎಷ್ಟು ಎಫ್ಪಿಒಗಳನ್ನ ರಚನೆಯನ್ನ ಮಾಡಲಾಗಿದೆ, ಅವುಗಳ ಉದ್ದೇಶ ಏನಿದೆ, ಅದರಲ್ಲಿ ನೀವು ಕೂಡ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸಿರ್ತೀರಿ, ಆ ಅನುಭವ ಹೇಗಿತ್ತು ಅದರ ಬಗ್ಗೆ ಹೇಳಿ. ಆಗಲೇ ಹೇಳಿದಾಗೆ 2014-15 ನಾವು ಎನ್ಎಚ್ಎಂ ಯೋಜನೆ ಮತ್ತೆ ರಾಷ್ಟೀಯ ಕೃಷಿ ವಿಕಾಸ ಯೋಜನೆ, ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ, ಈ ತರ ಯೋಜನೆಯ ಅಡಿಯಲ್ಲಿ ನಾವು ರೈತ ಉತ್ಪಾದಕ ಸಂಸ್ಥೆಗಳನ್ನ ರಚನೆ ಮಾಡಿ ನೋಂದಣಿ ಮಾಡ್ತಿದ್ವಿ. ಈಗ 2018 ಈಗಾಗಲೇ ನಾನು ಹೇಳಿದಾಗೆ ಸಂಪನ್ಮೂಲ ಸಂಸ್ಥೆಗಳ ಮುಖಾಂತರ ನಾವು ಇದನ್ನ ನಾವು ರಚನೆ ಮಾಡ್ತಾ ಇದ್ವಿ. ಸಕಲೇಶ್ಪುರ ತಾಲೂಕಲ್ಲಿ 2021-22 ಜೇನು ಕೃಷಿಕರದ ಒಂದು ಎಫ್ಪಿಒನ ನಾವು ರಚನೆ ಮಾಡಿದೀವಿ. ಸಕಲೇಶ್ಪುರ ಹನಿ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಲಿಮಿಟೆಡ್ ಅಂತ, ಸಕಲೇಶ್ಪುರ ಹನಿ ಎಫ್ಪಿಸಿಎಲ್ ಅಂತ ಮಾಡಿದೀವಿ. ಸಕಲೇಶ್ಪುರ ಜೇನುಗೆ ತುಂಬಾ ಪ್ರಸಿದ್ಧಿ ಹೊಂದಿರುವಂತ ಒಂದು ತಾಲೂಕು. ಹಿಂದೆ ತುಂಬಾನೇ ಜೇನು ಕೃಷಿಕರು ಇದ್ರು, ಮಧ್ಯ ಕಾಲಕ್ರಮೇಣ ಸ್ವಲ್ಪ ಕಡಿಮೆ ಆಗಿತ್ತು. ನಂತರ ಈಗ ಒಂದು ಜೇನು ಕೃಷಿನ ಮಹತ್ವ ಗೊತ್ತಿದ್ದು ಮತ್ತೆ ಯಂಗ್ಸ್ಟರ್ಸ್ ತುಂಬಾ ಮುಂದೆ ಬರ್ತಾ ಇದಾರೆ ಜೇನು ಕೃಷಿ ಮಾಡೋದಕ್ಕೆ. ಇಲಾಖೆ ವತಿಯಿಂದ ಹಲವಾರು ಜೇನು ಕೃಷಿ ಕಾರ್ಯಕ್ರಮಗಳು ಇರೋದ್ರಿಂದ ನಾವು ಪ್ರೋತ್ಸಾಹ ಕೊಟ್ಟು ಜೇನು ಕೃಷಿನ ಮಾಡಿಸಿರೋದ್ರಿಂದ ಆಲ್ರೆಡಿ ಮಾಡ್ತಾ ಇರುವಂತಹ ಜೇನು ಕೃಷಿಕರು ಮತ್ತೆ ಆಸಕ್ತಿ ಇರುವಂತಹ ಜೇನು ಕೃಷಿಕರನ್ನೆಲ್ಲ ನಾವು ಒಗ್ಗೂಡಿಸಿ ಒಂದು ಸಕಲೇಶ್ಪುರ ಹನಿ ಎಫ್ಪಿಎಸ್ಎಲ್ ನ ಒಂದು ಮಾಡಿದೀವಿ ಸರ್. ಅದು ಸ್ಟೆಪ್ಸ್ ಅಂತ ಅಂತ ರಿಸೋರ್ಸ್ ಇನ್ಸ್ಟಿಟ್ಯೂಟ್ ಮುಖಾಂತರ ಅದನ್ನ ನಾವು 2021-22 ನೋಂದಣಿ ಮಾಡಿದೀವಿ. ಎರಡನೇದಾಗಿ ಈಗ ಕಳೆದ ವರ್ಷ 2022-23 ನಂದ ಗೋಕುಲ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು ಸ್ಪೈಸಸ್ಗೆ ಮುಖ್ಯವಾಗಿ ಅವರ ನೋಂದಣಿ ಈಗ ರೀಸೆಂಟ್ ಆಗಿ ನೋಂದಣಿ ಆಗಿದೆ. ಸಾಂಬಾರ್ ಪದಾರ್ಥಗಳು ಇದು LTG ಮೈಸೂರು ಗ್ರೀನ್ ಅನ್ನೋ ಅಂತ ಒಂದು ರಿಸೋರ್ಸ್ ಇನ್ಸ್ಟಿಟ್ಯೂಟ್ ಮುಖಾಂತರ ನಾವು ಮಾಡಿಸಿದೀವಿ ಸರ್. ಸೊ ಈ ರಿಸೋರ್ಸ್ ಇನ್ಸ್ಟಿಟ್ಯೂಟ್ ಆಕ್ಚುಲಿ ಅವರೇನು ಇನಿಷಿಯಲಿ ತುಂಬಾ ಮುಖ್ಯ ಪಾತ್ರ ವಹಿಸಬೇಕು, ಅವರ ವಹಿಸ್ತಾರೆ. ಮೊಬಿಲೈಸೇಷನ್ ಆಫ್ ಫಾರ್ಮರ್ಸ್ ಅಂತ ಹೇಳ್ತೀವಿ ರೈತರನ್ನ, ಅವರು ಏನು ಗುಚ್ಛ ಗ್ರಾಮಗಳ ಆಯ್ಕೆ ಆಗಿರುತ್ತೆ ಅಲ್ಲಿ ಒಂದು ಬೇಸ್ ಲೈನ್ ಸರ್ವೆ ಮಾಡೋದಕ್ಕಾಗ್ಲಿ ರೈತರುಗಳನ್ನ ಒಂದು 9-10 ಗುಚ್ಛ ಗ್ರಾಮಗಳು ಅಥವಾ ಒಂದು ಹೋಬಳಿ ಯಾವ್ದಾದ್ರು ಒಂದು ನಿರ್ದಿಷ್ಟ ಗುಚ್ಛಗಳನ್ನ ಆಯ್ಕೆ ಮಾಡೋದಕ್ಕೆ, ಮತ್ತೆ ಒಂದು ಫಾರ್ಮರ್ಸ್ ಇಂಟ್ರೆಸ್ಟ್ ಗ್ರೂಪ್ಸ್ ಅಂತ ಏನು ನಾವು ರೈತ ಆಸಕ್ತ ಗುಂಪುಗಳಂತ ಹೇಳ್ತೀವಿ ಅದನ್ನ ರಚನೆ ಮಾಡೋದಕ್ಕೆಲ್ಲ ಈ ರಿಸೋರ್ಸ್ ಸಂಸ್ಥೆಗಳು ಮುಖ್ಯ ಪಾತ್ರವನ್ನ ವಹಿಸುತ್ತೆ ಸರ್. ಈಗ ಇವುಗಳ ಎಫ್ಪಿಒ ಏನು ಪ್ರಾರಂಭ ಮಾಡಿದ್ರಲ್ಲ ಅವುಗಳ ಪ್ರಗತಿ ಹೇಗಿದೆ? ಪ್ರಗತಿ ಹೇಳಬೇಕು ಅಂತ ಹೇಳಿದ್ರೆ ಸರ್, ಈಗ ಹನಿ ಎಫ್ ಪಿ ಒ ಏನಿದೆ ಅದು ಸ್ವಲ್ಪ ಶೇರ್ ಹೋಲ್ಡರ್ಸ್ ಇನ್ನೂ ಆಗ್ತಾ ಇದಾರೆ, ಯಾಕಂದ್ರೆ ನಮ್ಗೆ ಇಡೀ ತಾಲೂಕದ ಫುಲ್ ವ್ಯಾಪ್ತಿನ ತಗೊಂಡಿದೀವಿ ನಾವು ಅದು ಎಫ್ ಪಿ ಒಗೆ. ಇನ್ನು ಇದು ಬೆಳಗೋಡದು ಈಗ ಜಸ್ಟ್ ಸ್ಟಾರ್ಟ್ ಆಗಿದೆ, ಈಗ ಪ್ರಾರಂಭ ಆಗಿದೆ. ಒಂದು 300-400 ಶೇರ್ ಹೋಲ್ಡರ್ಸ್ ಈಗ ಆಲ್ರೆಡಿ ಆಗಿದ್ದಾರೆ, ಎಲ್ಲ ಆಸಕ್ತ ಇರುವಂತ ರೈತರು ಇದ್ದಾರೆ ಸರ್. ಈಗ ನಮ್ಮ ರೈತರ ಸಮಸ್ಯೆ ಏನು ಅಂತ ಅಂದ್ರೆ, ಈ ಹೊಸತನಕ್ಕೆ ತೆರಕೊಳ್ಳೋದಕ್ಕೆ ಸ್ವಲ್ಪ ಹಿಂದೇಟ್ ಹಾಕ್ತಾರೆ ಅಂತ ಅಂದ್ರೆ, ಅನುಕೂಲಗಳು ಇರಬಹುದು ಆದ್ರೂ ಮುಂದೆ ಹೇಗೋ ಏನೋ ಅನ್ನುವಂಥದ್ದು, ಮತ್ತೆ ಮುಂದಡಿ ಇಡ್ಲಿಕ್ಕೆ ಯೋಚನೆ ಮಾಡ್ತಕ್ಕಂಥದ್ದು. ಈ ಎಫ್ ಪಿ ಒ ವಿಷಯದಲ್ಲೂ ಕೂಡ ಹಿಂಗೇ ಇರುತ್ತೆ, ಬೇಕೋ ಬೇಡವೋ ಅಂತೇಳಿ ಅನ್ಕೊಳ್ತಾರೆ, ಆಮೇಲೆ ಸೇರ್ಕೋಬೇಕೋ ಬೇಡವೋ ಅಂತೇಳಿ ಒಂದೇ ಸರಿ ಅವರು ನಿರ್ಧಾರವನ್ನ ಮಾಡೋದಿಲ್ಲ. ಈ ತರದ್ದೆಲ್ಲ ಒಂದಷ್ಟು ಸಮಸ್ಯೆ ಇರುತ್ತೆ, ಅದನ್ನೆಲ್ಲ ಹೆಂಗೆ ಬಗೆಹರಿಸಿದ್ರಿ ನೀವು? ಯಾಕೆ ಅಂತ ಅಂದ್ರೆ ಸಕಲೇಶ್ಪುರದಲ್ಲಿ ಸ್ವಲ್ಪ ಜನಸಂಖ್ಯೆನೂ ಕೂಡ ಕಡಿಮೆ, ಒತ್ತಾಯಪೂರ್ವಕವಾಗಿ ಸೇರಿಸಲೇಬೇಕಾಗುತ್ತೆ, ಹೇಗೆ ಮನವೊಲಿಸ್ತಕ್ಕಂಥದ್ದು ರೈತರದ್ದ? ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ಈಗ ಹನಿ ಎಫ್ ಪಿ ಒ ಅಂತ ಹೇಳಿದ್ನಲ್ಲ ಸರ್, ಅದರಲ್ಲಿ ಇವಾಗ ಬರೀ ಜೇನು ಕೃಷಿಕರನ್ನ ನಾವು ಫಸ್ಟ್ ಒಂದು ಮೀಟಿಂಗ್ ಮಾಡಿ ಈ ರಿಸೋರ್ಸ್ ಇನ್ಸ್ಟಿಟ್ಯೂಟ್ ಜೊತೆಗೂ ಅವ್ರಿಗೂ ಅವ್ರ ಜೊತೆಗೂ ನಾವು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾಡಿ ಅವರಿಗೆ ಫಸ್ಟ್ ಆಫ್ ಆಲ್ ಒಂದು ಎಫ್ ಪಿ ಒ ಅಂದ್ರೆ ಏನು ಅನ್ನೋದ್ರ ಗೊತ್ತಿರೋದಿಲ್ಲ, ರೈತ ಉತ್ಪಾದಕ ಸಂಸ್ಥೆ ಅಂದ್ರೆ ಏನು ಅನ್ನೋದು ಗೊತ್ತಿರೋದಿಲ್ಲ. ಸೊ ಅದ್ರ ಬಗ್ಗೆ ರೈತ ಉತ್ಪಾದಕ ಸಂಸ್ಥೆಯಿಂದ ಅವ್ರ ಶೇರ್ ಹೋಲ್ಡರ್ಸ್, ಅವ್ರು ಬರೀ ಸದಸ್ಯರಾದ್ರೆ ಏನು ಅನುಕೂಲ, ಸದಸ್ಯರು ಮತ್ತೆ ಶೇರ್ ಹೋಲ್ಡರ್ಸ್ಗೆ ಏನು ವ್ಯತ್ಯಾಸ, ಶೇರ್ ಹೋಲ್ಡರ್ಸ್ ಕಂಪನಿ ಆಕ್ಟ್ ಅಲ್ಲಿ ಹೇಗಿರುತ್ತೆ, ಇದ್ರ ಬಗ್ಗೆ ಎಲ್ಲ ಅವರಿಗೆ ನಾವು ಟ್ರೈನಿಂಗ್ ನ ಕೊಡಬೇಕಾಗುತ್ತೆ ಸರ್. ಸೊ ಅದ್ರ ಬಗ್ಗೆ ಎಲ್ಲ ನಾವು ಅವರಿಗೆ ಮಾಹಿತಿ ಕೊಟ್ಟು, ಈಗ ಒಂದು ಅವರು ಉತ್ಪಾದನೆ ಮಾಡುವಂತದ್ದು, ಒಂದು ಇಂಡಿವಿಜುವಲ್ ಫಾರ್ಮರ್ ಒಂದು ಹನಿ ಮಾರಾಟ ಮಾಡಬೇಕು ಅಂತ ಹೇಳಿದ್ರೆ ಅವ್ನು ಸ್ವಲ್ಪ ಕಷ್ಟ ಪಡಬೇಕಾಗತ್ತೆ. ಅದೇ ಒಗ್ಗಟ್ಟಿನಲ್ಲಿ ಒಂದು ಮಾಡಿದ್ರೆ, ಒಂದು ಎಫ್ ಪಿ ಒಂದು ಕಂಪನಿ ಅಂತ ಮಾಡಿದಾಗ ಒಂದು ಬ್ರ್ಯಾಂಡಿಂಗ್ ಮಾಡ್ಕೊಳ್ಳೋದಕ್ಕೂ ಮುಂದೆ ಅನುಕೂಲ ಇದೆ. ಸೊ ಅದ್ರ ಬಗ್ಗೆ ಎಲ್ಲ ನಾವು ಅವ್ರಿಗೆ ಹೇಳಿದಾಗ ಒಂದು ಸ್ವಲ್ಪ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಬಂದು ಸೇರ್ಕೊಳ್ತಾರೆ ಸರ್. ಹೀಗೆ ಅನೇಕ ಜನರು ಸೇರಿದ್ದಾರೆ ಸರ್. ಹನಿದು ಇನ್ನೂ ಹೆಚ್ಚು ಆಗಬೇಕಾಗಿದೆ. ಈ ಕಾರ್ಯಕ್ರಮದ ಮುಖಾಂತರ ನಾನು ನಮ್ಮ ಸಕಲೇಶ್ಪುರ ತಾಲೂಕು ರೈತರಲ್ಲಿ ಇದನ್ನು ಕೇಳ್ಕೊಳ್ತೀನಿ, ಯಾರು ಜೇನು ಕೃಷಿಕರು ಇದ್ದೀರಾ ಮತ್ತೆ ಜೇನು ಕೃಷಿ ಮಾಡಬೇಕು ಅಂತ ಆಸಕ್ತಿ ಇದ್ದೀರಾ, ದಯವಿಟ್ಟು ಈಗ ಏನು ಎಫ್ ಪಿ ಒ ನೋಂದಣಿ ಆಗಿದೆ ನಮ್ಮ ಸಕಲೇಶ್ಪುರದಲ್ಲಿ, ಇದಕ್ಕೆ ನೀವು ಶೇರ್ ಹೋಲ್ಡರ್ ಆಗಿ ಆಗ್ಬೇಕು ಅಂತ ಹೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ. ಸಾಕಷ್ಟು ಅನುಕೂಲಗಳಿರುತ್ತೆ, ಅವ್ರಿಗೂ ಕೂಡ ಇದಕ್ಕೆ ಬೇಕಾದಂತಹ ಮಾಹಿತಿ ಎಫ್ ಪಿ ಒ ಕಡೆಯಿಂದ ಸಿಗುತ್ತೆ. ಈಗ ಬರೀ ಅದೊಂದೇ ಅಲ್ಲ, ಈಗ ಅವರಿಗೆ ತಾಂತ್ರಿಕ ಮಾಹಿತಿ ನಮಗೆ ಈಗ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ, ಬರೀ ಹನಿ ಒಂದು ಅಂತಲ್ಲ, ಯಾವ್ದಾದ್ರೂ ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟಂಗೆ ಆಧುನಿಕ ತಂತ್ರಜ್ಞಾನಗಳು ಮತ್ತೆ ತಾಂತ್ರಿಕ ಮಾಹಿತಿ, ಒಂದು ಇನ್ಫ್ರಾಸ್ಟ್ರಕ್ಚರ್ಸ್ ಮೂಲಭೂತ ಸೌಕರ್ಯಗಳೇನಾದ್ರೂ ಬೇಕು ಅಂತ ಹೇಳಿದ್ರೆ, ಜೇನು ಕೃಷಿಗಾದ್ರೆ ಜೇನು ಪೆಟ್ಟಿಗೆಗಳು, ಅದನ್ನ ಕಂಪನಿ ಮುಖಾಂತರ ತಗೋಬೇಕಾದ್ರೆ ಅವರಿಗೆ ದರನೂ ಕಡಿಮೆ ಆಗುತ್ತೆ. ಸೊ ಅದರಲ್ಲೂ ಸ್ವಲ್ಪ ಲಾಭ ಸಿಗುತ್ತೆ. ಮತ್ತೆ ತರಬೇತಿಗಳು, ಪ್ರವಾಸ ಚೆನ್ನಾಗಿ ಒಂದು ಉತ್ತಮ ರೀತಿಯಲ್ಲಿ ಎಸ್ಟಾಬ್ಲಿಷ್ ಆಗಿರುವಂತಹ ಎಫ್ ಪಿ ಒಗಳಿಗೆ ನಾವು ಪ್ರವಾಸ ಕರ್ಕೊಂಡು ಹೋಗೋದ್ರ ಮುಖಾಂತರ ಅವರಿಗೆ ಒಂದು ಮನವರಿಕೆ ಆಗುತ್ತೆ, ನಾವು ಈ ತರ ಒಂದು ಕಂಪನಿನ ಮಾಡಬಹುದು, ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಮಾಡುವಂತ ಒಂದು ಸಂಸ್ಥೆ ಅನ್ನೋದು ಅವರಿಗೆ ಮನವರಿಕೆ ಆಗುತ್ತೆ ಪ್ರವಾಸ ಕರ್ಕೊಂಡು ಹೋಗೋದ್ರಿಂದ. ಸೊ ಈ ರೀತಿಯಲ್ಲಿ ನಾವು ಮಾಡಿ ಅವರಿಗೆ ಮನವರಿಕೆ ಮಾಡಬಹುದು ಸರ್. ಕೊನೆಗೆ ಅವರು ಏನು ಜೇನನ್ನ ಉತ್ಪಾದನೆ ಮಾಡ್ತಾರೋ ಅದನ್ನ ಮಾರಾಟ ಮಾಡ್ಲಿಕ್ಕೂ ಕೂಡ ಅನುಕೂಲಗಳು, ಒಂದು ಮಾರ್ಕೆಟ್ ಲಿಂಕ್ ನ ನಾವು ಒಂದು ಸರಪಳಿ ಅಂತ ಹೇಳ್ತೀವಿ ಅದನ್ನ ಮಾಡ್ಕೊಡ್ಬಹುದು. ಒಂದು ಬ್ರ್ಯಾಂಡಿಂಗ್ ಮಾಡಿದ್ರೆ ಅದಕ್ಕೊಂದು ಕ್ವಾಲಿಟಿ ಕಾನ್ಶಿಯಸ್ ಆಗಿ ಒಂದಿರುತ್ತೆ, ಏನ್ ಇವಾಗ ಮಾರುಕಟ್ಟೆ ಕ್ವಾಲಿಟಿ ಕಾನ್ಶಿಯಸ್ ಆಗಿರೋದ್ರಿಂದ ಬ್ರ್ಯಾಂಡಿಂಗ್ ಮಾಡಿ ಮಾರಾಟ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ಏನು ಸಾಕಷ್ಟು ಅನುಕೂಲಗಳಿದಾವ ಅದೆಲ್ಲದನ್ನು ಪಡಿಬೇಕು ಅಂತ ಹೇಳಿದ್ರೆ ಅವರು ಕಡ್ಡಾಯವಾಗಿ ಈ ಜೇನಿನ ಹೆಸರಿನಲ್ಲಿ ಏನು ಎಫ್ ಪಿ ಒ ಪ್ರಾರಂಭ ಆಗಿದೆಯೋ ಅದರ ಷೇರುದಾರರಾಗಬೇಕಾಗುತ್ತೆ ಅಥವಾ ಸದಸ್ಯರಾಗಬೇಕಾಗುತ್ತೆ. ಆ ಮೂಲಕ ಅಲ್ಲಿ ದೊರೆತಕ್ಕಂತಹ ಎಲ್ಲ ಸೇವಾ ಸೌಲಭ್ಯಗಳನ್ನು ಕೂಡ ಅವರು ಪಡೆದುಕೊಳ್ಬಹುದು. ಬರೀ ಜೇನುತುಪ್ಪ ಒಂದೇ ಅಲ್ಲ ಸರ್, ಈಗ ಜೇನು ಪೆಟ್ಟಿಗೆಗಳ ಮ್ಯಾನುಫ್ಯಾಕ್ಚರ್ ಮಾಡಬಹುದು, ಮತ್ತೆ ಅದ್ರ ಇತರೆ ಉತ್ಪನ್ನಗಳನ್ನು ಸಹ ಅವರು ಅದನ್ನ ಜೇನು ಅಥವಾ ಜೇನನ್ನ ಏನು ಅದು ಪ್ಯೂರಿಟಿ ಚೆಕಿಂಗ್ ಮಾಡೋ ಅಂತ ಲ್ಯಾಬೊರೇಟರಿ ಇಲ್ಲ. ಸೊ ಅದನ್ನ ಎಸ್ಟಾಬ್ಲಿಷ್ ಮಾಡುವಂತದ್ದು ನಮ್ಮ ಮುಂದಿನ ಒಂದು ಯೋಜನೆ ಇದೆ. ಇನ್ನು ಬೇರೆ ಬೇರೆ ತರದ ಎಫ್ ಪಿ ಒಗಳನ್ನ ಸಕಲೇಶ್ಪುರ ತಾಲೂಕಿನಲ್ಲಿ ಮಾಡುವಂತಹ ಯೋಜನೆ ಇದೆಯಾ? ಕಾಫಿದು ಆಲ್ರೆಡಿ ಒಂದು ವಾಟರ್ಶೆಡ್ ಡಿಪಾರ್ಟ್ಮೆಂಟ್ ಇಂದ 3 ವರ್ಷದ ಹಿಂದೆ ಮಾಡಿದ್ದಾರೆ ಸರ್. ಈಗ ನಾವು ಈಗ ರೀಸೆಂಟ್ ಆಗಿ ಸ್ಪೈಸಸ್ ಮಾಡಿದ್ವಿ, ಇನ್ನ ರೈತರು ಮುಂದೆ ಬರಬೇಕು. ಸೊ ಈಗ ಜಾಸ್ತಿ ಎಫ್ ಪಿ ಒಗಳ್ ಮಾಡೋದಕ್ಕಿಂತ ಇರುವಂತ ಎಫ್ ಪಿ ಒಗಳನ್ನ ಬಲಪಡಿಸಬೇಕು. ಈಗ ಒಂದು ಎಫ್ ಪಿ ಒ ಒಂದು ಹನಿ ಅಂತ ನಾವು ಮಾಡಿದ್ರೆ ಬರೀ ಹನಿ ಮಾಡಬೇಕು ಅಂತ ಏನು ಇಲ್ಲ, ಪ್ರಮುಖವಾಗಿ ಹನಿ ಇರುತ್ತೆ, ಅದ್ರ ಜೊತೆಗೆ ಬೇರೆ ಆಕ್ಟಿವಿಟೀಸ್ ಸಹ ಅವ್ರು ಮಾಡ್ಕೊಳ್ಳೋದ್ರಿಂದ ಇರೋ ಎಫ್ ಪಿ ಒನ ಸ್ವಲ್ಪ ಸದೃಢವಾಗಿ ಬಲಪಡಿಸೋದಕ್ಕೆ ನಾವು ನೋಡಬೇಕು ಸರ್. ಈ ಎಫ್ ಪಿ ಒಗಳ ರಚನೆಯ ಬಗ್ಗೆ ಸಂಕ್ಷಿಪ್ತವಾಗಿ ಒಂದಷ್ಟು ತಿಳಿಸ್ಕೊಡಿ. ಎಸ್ ಸರ್. ಈಗ ಸರ್ ಎಫ್ ಪಿ ಒ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದಂಗೆ ಈಗ 2018 ಈ ರಿಸೋರ್ಸ್ ಇನ್ಸ್ಟಿಟ್ಯೂಟ್ ಮುಖಾಂತರ ನಾವು ಮಾಡಿಸ್ತಾ ಇದೀವಿ. ಸೊ ಇವರು ಬೇಸಿಕಲಿ ನಾವು ಒಂದು ಬೇಸ್ ಲೈನ್ ಸರ್ವೇನ ಮಾಡ್ತಾರೆ, ಸರ್ವೇನ ಮಾಡಿಬಿಟ್ಟು ಒಂದು ರೈತ ಆಸಕ್ತ ಗುಂಪುಗಳು ಅಂದ್ರೆ ಫಾರ್ಮರ್ ಇಂಟ್ರೆಸ್ಟ್ ಗ್ರೂಪ್ಸ್ ಅಂತ ನಾವು ಹೇಳ್ತೀವಿ, 15-20 ರೈತರು ಇರುವಂತ ರೈತ ಆಸಕ್ತ ಗುಂಪುಗಳನ್ನ ರಚನೆ ಮಾಡಬೇಕಾಗುತ್ತೆ. ಒಂದೊಂದು ರಚನೆ ಮಾಡಬೇಕಾದ್ರೂ ಅವರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸಿ, ಇದ್ರ ಬಗ್ಗೆ ಏನು ಅನುಕೂಲಗಳಿದೆ, ಲಾಭ ಇದೆ ಅನ್ನೋ ಅದ್ರ ಬಗ್ಗೆ ಅವರಿಗೆ ತಿಳಿ ಹೇಳಿ ಫಾರ್ಮರ್ ಇಂಟ್ರೆಸ್ಟ್ ಗ್ರೂಪ್ಸ್ನ ರಚನೆ ಮಾಡಬೇಕಾಗುತ್ತೆ ಸರ್ ಮೊದಲಿಗೆ. ಸೊ 50 ಫಾರ್ಮರ್ ಇಂಟ್ರೆಸ್ಟ್ ಗ್ರೂಪ್ಸ್ನ ರಚನೆ ಮಾಡಿದಾಗ 1,000 ಸಂಖ್ಯೆ ಜನರ ರೈತರು ಆಗ್ತಾರೆ. ಸೊ ಅವಾಗ ನಾವು ಇದನ್ನ ಒಂದು ರಚನೆ ಮಾಡ್ಕೋಬಹುದು, ಏನು FPO ನ. ಸೊ ಈ 50 FIGs ಅಂತ ನಾನೇನ್ ಹೇಳಿದೆ ಆಗ್ಲೇ, ಈ 50 FIGಿಂದ ಪ್ರತಿ FIG ಇಂದನು ಇಬ್ಬರು ಇಬ್ಬರು ರೈತರನ್ನ ಆಯ್ಕೆ ಮಾಡಿಕೊಂಡು ಒಂದು ಕಾರ್ಯನಿರ್ವಹಣಾ ಮಂಡಳಿನ ಮಾಡ್ತಾರೆ. ಈ FIGಿಂದ ಒಂದು ಕಾರ್ಯನಿರ್ವಹಣಾ ಮಂಡಳಿ ಆಗುತ್ತೆ, ಮತ್ತೆ ಆ 100 ಜನ ಕಾರ್ಯನಿರ್ವಹಣಾ ಮಂಡಳಿ ಆದ ತಕ್ಷಣ 50 FIGs ಸೇರಿ 1,000 ಜನ ಏನ್ ಹಾಕ್ತಾರೆ ಅವರೆಲ್ಲ ಸೇರಿ ಒಂದು ಸಾಮಾನ್ಯ ಮಂಡಳಿ ಆಗುತ್ತೆ. ಈ ರೀತಿ ಒಂದು FPO ಬೆಳೀತಾ ಹೋಗುತ್ತೆ. ಸೊ ನಿರ್ದೇಶಕರ ಮಂಡಳಿನೂ ಒಂದು ಬೇಕಾಗುತ್ತೆ. ಸೊ ಈ ಕಾರ್ಯನಿರ್ವಹಣಾ ಮಂಡಳಿ ಮುಖಾಂತರ ಅವ್ರು ಯಾಕಂದ್ರೆ FIGs ಇಂದ ಆಯ್ಕೆ ಆಗಿರೋದ್ರಿಂದ ಆ ಪ್ರದೇಶದಲ್ಲಿ ನಿಸ್ವಾರ್ಥತೆಯಿಂದ ಒಂದು ಯಾವ ರೀತಿ ರೈತರಿಗೆ ಸೇವೆ ಸಲ್ಲಿಸಬಹುದು ಅನ್ನೋದ್ರ ಬಗ್ಗೆ ಯಾರ್ದ ಅವ್ರು ಗುರುತಿಸಬಹುದು. ಸೊ ಅಂತವ್ರನ್ನ ಗುರುತಿಸಿ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡ್ತಾರೆ. ಸೊ ಕನಿಷ್ಠ 5ಕ್ಕಿಂತ ಕಡಿಮೆ ಇರಬಾರದು, ಗರಿಷ್ಠ 15 ಜನ ಸೇರಿದಂತ ಒಂದು ನಿರ್ದೇಶಕರ ಮಂಡಳಿನೂ ಆಯ್ಕೆ ಆಗುತ್ತೆ. ಸೊ ಈ ರೀತಿ ಆಯ್ಕೆ ಆದ ತಕ್ಷಣ ನಿರ್ದೇಶಕರ ಮಂಡಳಿ ಆದ ತಕ್ಷಣ ಅವರು ನೋಂದಣಿ ಒಂದು ಪ್ರೊಸೀಜರ್ಗೆ ಹೋಗ್ತಾರೆ ಸರ್. ಕಂಪನೀಸ್ ಆಕ್ಟ್ 1956 ಅಂಡ್ 2013 ಅಡಿ ಅದು ನೋಂದಣಿ ಆಗುತ್ತೆ. ಈ ಆಡಳಿತ ಅನ್ನುವಂಥದ್ದು ಬಹಳ ಮುಖ್ಯ. ಯಾವುದೇ ಒಂದು ಸಂಸ್ಥೆಯಲ್ಲಿ ಎಷ್ಟು ಚೆನ್ನಾಗಿ ಆಡಳಿತ ಇರುತ್ತೋ ಅಷ್ಟು ಚೆನ್ನಾಗಿ ಸಂಸ್ಥೆ ಅಭಿವೃದ್ಧಿಯನ್ನ ಹೊಂದುತ್ತೆ. ಈ FPOಗಳ ಆಡಳಿತ ರೀತಿ ಅಥವಾ ವ್ಯವಸ್ಥೆ ಹೇಗಿರುತ್ತೆ? ತಾವು ಕೇಳ್ದಂಗೆ ಆಡಳಿತ ಇಲ್ಲ, ಈಗ ಯಾಕಂದ್ರೆ ಇದು ರೈತರಿಂದ ರೈತರಿಗೋಸ್ಕರ ಆಗಿರುವಂತದ್ರಿಂದ ಕೆಲವೊಂದು ನಿಯಮಗಳ ಪ್ರಕಾರ ಅದನ್ನ ನಿರ್ವಹಣೆ ಮಾಡ್ಕೊಂಡು ಹೋಗೋದಕ್ಕೆ ರೈತರಿಗೆ ಕಷ್ಟ ಆಗುತ್ತೆ. ಸೊ ಇನಿಷಿಯಲಿ ಅದನ್ನ ಮಾಡಬೇಕಾದ್ರೆ ನಾವು ಈ ಮಂಡಳಿಗಳು ನಾನು ಆಗ್ಲೇ ಹೇಳಿದ್ನಲ್ಲ, 1,000 ಜನ ರೈತರು ಗುಂಪು ಏನು ಸೇರಿ ಒಂದು ಸಾಮಾನ್ಯ ಮಂಡಳಿ, ಎರಡನೇದಾಗಿ ಆ FIGಗೆ ಪ್ರತಿ FIGಯಿಂದನೂ ಇಬ್ಬರಿಬ್ಬರನ್ನ ಆಯ್ಕೆ ಮಾಡಿದಂತ 100 ಶೇರ್ ಹೋಲ್ಡರ್ಸ್ನ ಸೇರುವಂತ ಒಂದು ಕಾರ್ಯನಿರ್ವಹಣಾ ಮಂಡಳಿ ಮತ್ತು ನಿರ್ದೇಶಕರ ಮಂಡಳಿ ತುಂಬಾ ಮುಖ್ಯ ಪಾತ್ರವನ್ನ ವಹಿಸುತ್ತದೆ. ಸೊ ಈಗ ನಾವು ಸಾಮಾನ್ಯ ಮಂಡಳಿ ಅಂತ ನೋಡಿದ್ರೆ ಸರ್, ಅದು ಪ್ರತಿ ವರ್ಷಕ್ಕೊಂದು ಆನ್ಯುಯಲ್ ಜನರಲ್ ಬಾಡಿ ಮೀಟಿಂಗ್ ಅಂತ ನಾವು ಏನ್ ಹೇಳ್ತೀವಿ ಅದನ್ನ ಕಡ್ಡಾಯವಾಗಿ ಅವ್ರು ಮಾಡಬೇಕಾಗುತ್ತೆ. ಸೊ ಮೊದಲಿಗೆ ಅವ್ರು ಏನಕ್ಕೆ FPO ಮಾಡ್ತೀವಿ ಅನ್ನೋದನ್ನ ಉದ್ದೇಶ ಗೊತ್ತಿರುತ್ತೆ. ಸೊ ಆ ಒಂದು ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ರೈತರು ಏನು ಶೇರ್ ಹೋಲ್ಡರ್ಸ್ ಇದ್ದಾರೆ, ಕಂಪನಿನ ಹೇಗೆ ಏಳಿಗೆಯನ್ನ ಮಾಡಬೇಕು, ಮುಂದುವರಿಸಿಕೊಂಡು ಹೋಗ್ಬೇಕು, ಯಾವ ರೀತಿಯಾದ ಚಟುವಟಿಕೆಗಳನ್ನ ನಾವು ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಒಂದು ಬಜೆಟ್ನ ಅಪ್ರೂವ್ ಮಾಡೋದ್ರ ಬಗ್ಗೆ ಆಗ್ಲಿ, ಪ್ರಾಫಿಟ್ ಲಾಸ್ ಕಂಪನಿದೇನಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಾಗ್ಲಿ, ಇದ್ರ ಬಗ್ಗೆ ಎಲ್ಲ ಅಲ್ಲಿ ಸಾಮಾನ್ಯ ಮಂಡಳಿಯಲ್ಲಿ ವರ್ಷಕ್ಕೊಮ್ಮೆ ಏನು ಸಭೆಗಳಾಗುತ್ತೆ ಅದರಲ್ಲಿ ಚರ್ಚೆ ಆಗುತ್ತೆ ಸರ್. ಸೊ ಎರಡನೇದಾಗಿ ನಾವು ನೋಡ್ಬೇಕಾದ್ರೆ ಕಾರ್ಯನಿರ್ವಹಣಾ ಮಂಡಳಿ. ಸೊ ಕಾರ್ಯನಿರ್ವಹಣಾ ಮಂಡಳಿಯಲ್ಲಿ ನಿರ್ದೇಶಕರ ಸದಸ್ಯರು ಯಾರು ಇರಬೇಕು ಅನ್ನೋದ್ರ ಬೇಕು ಅವ್ರಿಗೆ, ಯಾಕಂದ್ರೆ ಒಂದು ಸಾಮಾಜಿಕ ಜವಾಬ್ದಾರಿಯಿಂದ ಸಾಮಾಜಿಕ ಮೌಲ್ಯನೂ ಇರಬೇಕಾಗುತ್ತೆ, ಪಾರದರ್ಶಕವಾಗಿ ಕೆಲಸ ಮಾಡಬೇಕಾಗುತ್ತೆ, ಕಂಪನಿನ ಮುಂದುವರಿಸಿಕೊಂಡು ಹೋಗೋ ಅಂತ ನಿರ್ದೇಶಕರನ್ನ ಏನು ಆಯ್ಕೆ ಮಾಡ್ಕೊಂಡಿರ್ತಾರೆ, ಅದ್ರ ಜೊತೆಗೆ ಅವ್ರವ್ರ FIGs ಅಲ್ಲಿ ಶೇರ್ಸ್ ಕಲೆಕ್ಟ್ ಮಾಡೋದು ಮತ್ತೆ ಶೇರ್ ಹೋಲ್ಡರ್ಸ್ನ ಹೆಚ್ಚಿಗೆ ಮಾಡುವಂಥದ್ದು, ಇದ್ರ ಬಗ್ಗೆ ಪ್ರಚಾರ ಮಾಡುವಂಥದ್ದನ್ನೆಲ್ಲ ಅವರು ಜವಾಬ್ದಾರಿನ ಹೊಂದಿರ್ತಾರೆ. ಮೂರನೇದಾಗಿ ನಾವು ನಿರ್ದೇಶಕರ ಮಂಡಳಿ, ಇವ್ರದ್ದು ಏನು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳ್ತೀವಿ. ಈ ನಿರ್ದೇಶಕರ ಮಂಡಳಿದು ಪಾತ್ರ ತುಂಬಾ ಬಹಳ ಮುಖ್ಯ ಆಗಿರುತ್ತೆ. ಇವರು ಅಟ್ಲೀಸ್ಟ್ ಒಂದು ನಿರ್ದಿಷ್ಟ ದಿನಾಂಕ ಮತ್ತೆ ಇದನ್ನ ಸಮಯನ ಗುರುತು ಮಾಡಿಕೊಂಡು ಲೈಕ್ ಎವ್ರಿ ನಮ್ಮ ತಾಲೂಕಲ್ಲಿ ಎವ್ರಿ ಫಸ್ಟ್ ಸ್ಯಾಟರ್ಡೇ ಮಾಡ್ತಾರೆ ಸರ್ ಅದ್ರ ಇದು ಮೀಟಿಂಗ್ ಸಭೆ ಮಾಡ್ತಾರೆ. ಸೊ ಈ ರೀತಿ ಅವ್ರ ನಿರ್ದೇಶಕರೆಲ್ಲ ಸೇರ್ಕೊಳ್ತಾರೆ, ಸಭೆ ಮಾಡ್ತಾರೆ. ಸಭೆಯಲ್ಲಿ ಕಡ್ಡಾಯವಾಗಿ ಎಲ್ಲಾ ಸದಸ್ಯರು ನಿರ್ದೇಶಕರುಗಳು ಇರಬೇಕು. ಆ ನಿರ್ದೇಶಕರಲ್ಲೇ ಒಬ್ರು ಅಧ್ಯಕ್ಷರಾಗಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಅಧ್ಯಕ್ಷರು ಅಂತ ಹೇಳಿದ್ರೆ ಅವ್ರು ಪ್ರತ್ಯೇಕವಾಗಿ ಏನು ಪವರ್ಸ್ ಇರೋದಿಲ್ಲ, ಅವರು ನಿರ್ದೇಶಕರಾಗೇ ಇರ್ತಾರೆ. ಬಟ್ ಒಂದು ಆಡಳಿತ ಒಂದು ಸುಗಮವಾಗಿ ನಡೀಲಿ ಅಂತ ಹೇಳ್ಬಿಟ್ಟು ಒಂದು ಇದಕ್ಕೆ ಅಧ್ಯಕ್ಷರು ಒಬ್ಬರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಸಭೆಗಳಲ್ಲಿ ಅವರು ಮುಖ್ಯವಾಗಿ ಈಗ ಕಂಪನಿ ಅಂತ ಆದ್ಮೇಲೆ ಅದರದೇ ಆದ ಕಚೇರಿ ಆಗುತ್ತೆ, ಅದನ್ನ ದಿನನಿತ್ಯ ಅದು ನಿರ್ವಹಿಸಿಕೊಂಡು ಹೋಗೋದಕ್ಕೆ ಒಂದು ಅಫಿಷಿಯಲ್ ಬೇಕಾಗುತ್ತೆ. ಸೊ CEO ಅಂತ ಹೇಳ್ಬಿಟ್ಟು ನಾವೇನ್ ಹೇಳ್ತೀವಿ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಥವಾ ಕಾರ್ಯನಿರ್ವಹಣಾ ಅಧಿಕಾರಿನ ಅಪಾಯಿಂಟ್ ಮಾಡ್ತಾರೆ. ಈ ಮಂಡಳಿ ಅದನ್ನ CEO ನ ಅಪಾಯಿಂಟ್ ಮಾಡುತ್ತೆ. CEO ಎಂತವರಾಗಿರ್ಬೇಕು, ಅವರು ಇದ್ರ ಬಗ್ಗೆ ಚೆನ್ನಾಗಿ ಒಂದು ನಾಲೆಡ್ಜ್ ಇರಬೇಕು. ಬೇಸಿಕಲಿ ಈಗ ಕೃಷಿಕರದ ಒಂದು ಇದಾಗಿರೋದ್ರಿಂದ FPO ಆಗಿರೋದ್ರಿಂದ ಒಂದು BSc ಅಗ್ರಿಕಲ್ಚರ್ ಅಥವಾ ಅಗ್ರಿಕಲ್ಚರ್ ರಿಲೇಟೆಡ್ ಪದವೀಧರ ಆಗಿದ್ರೆ ಇನ್ನೂ ಉತ್ತಮ ಆಗಿರುತ್ತೆ. ಪದವೀಧರ ಅಥವಾ ಡಿಪ್ಲೊಮಾ ಏನು ಇದಾವಲ್ಲ ಸರ್, ಪದವೀಧರಾಗಿದ್ರೆ ಉತ್ತಮ. ಅಥವಾ ಈ MBA ಅಥವಾ ಏನು ಈ ಬಿಸ್ನೆಸ್ ರಿಲೇಟೆಡ್ ಓದಿರ್ತಾರೆ, ಮ್ಯಾನೇಜ್ಮೆಂಟ್ ಕೋರ್ಸಸ್ ಮಾಡಿರೋದ್ರಿಂದ ಇನ್ನೂ ಉತ್ತಮವಾಗಿ ನಡೆಸಿಕೊಂಡು ಹೋಗ್ಬೋದು. ಇಂಥವ್ರನ್ನ ಈ ನಿರ್ದೇಶಕರ ಮಂಡಳಿಯಿಂದ ಒಂದು ಆಯ್ಕೆ ಮಾಡ್ಕೊಳ್ಳೋದು ಒಂದು ಪ್ರಮುಖ ಇದಾಗಿರುತ್ತೆ. ನೆಕ್ಸ್ಟ್ ಅವರು ಈ ಮೀಟಿಂಗ್ಸ್ ಅಲ್ಲಿ ಯಾವ ರೀತಿ ಕಂಪನಿನ ಮತ್ತೆ ಕಂಪನಿ ಪ್ರಾಡಕ್ಟ್ಸ್ ನ ನಾವು ಮಾರುಕಟ್ಟೆ ಮಾಡಬೇಕು, ಒಂದು ಬಿಸ್ನೆಸ್ ಮಾಡ್ಯೂಲ್ಗೆ ಯಾವ ರೀತಿ ತಗೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಅವರು ಚರ್ಚೆ ಮಾಡ್ತಾರೆ. ಸೊ ಇದರಲ್ಲಿ ಎರಡು ತರ ಬರುತ್ತೆ, ಒಂದು ಇನ್ಪುಟ್ ಬಿಸ್ನೆಸ್, ಇನ್ನೊಂದು ಔಟ್ಪುಟ್ ಬಿಸ್ನೆಸ್ ಅಂತ. ಈಗ ನಡ್ಕೊಂಡು ಹೋಗ್ಬೇಕು ಒಂದು ಕಂಪನಿ ಅಂತ ಹೇಳಿದ್ರೆ ಅವರಿಗೆ ಇದು ಕೃಷಿಕರದ್ದು ಒಂದು ಎಫ್ ಪಿ ಓ ಆಗಿರೋದ್ರಿಂದ ಇನ್ಪುಟ್ಸ್ ಅವರಿಗೆ ಬೇಕಾಗುತ್ತೆ. ಇನ್ಪುಟ್ ಬಿಸ್ನೆಸ್ ಅಂತ ಹೇಳಿದಾಗ ಈಗ ಕೃಷಿ ಪದವೀಧರನೇ ಇರ್ಬೋದು ಒಂದು ನಿರ್ದೇಶಕರ ಮಂಡಳಿಯಲ್ಲಿ ಅಥವಾ ಶೇರ್ ಹೋಲ್ಡರ್ಸ್ ಅಲ್ಲಿ ಯಾರು ಅವ್ರ ಹೆಸರಲ್ಲಿ ಒಂದು ಲೈಸೆನ್ಸ್ ಪಡೆದು ಒಂದು ಫರ್ಟಿಲೈಸರ್ಸ್ ಮತ್ತೆ ಪಿಪಿ ಕೆಮಿಕಲ್ಸ್ ಅಂತ ಸಸ್ಯ ಸಂರಕ್ಷಣಾ ಔಷಧಿಗಳಿರುತ್ತಲ್ಲ ಸರ್, ಅದು ಬೀಜ ಗೊಬ್ಬರ ಇಂಥವನ್ನೆಲ್ಲ ಮಾರಾಟ ಮಾಡುವಂತ ಒಂದು ಇದನ್ನ ಲೈಸೆನ್ಸ್ ತಗೋಬಹುದು. ಇದು ಕಂಪನಿ ಆಗಿರೋದ್ರಿಂದ ರೈತರು ನೇರವಾಗಿ ಇಲ್ಲಿಂದ ಗೊಬ್ಬರ ಮತ್ತೆ ಔಷಧಿಗಳನ್ನ ಖರೀದಿ ಮಾಡೋದ್ರಿಂದ ಅವರಿಗೆ ತುಂಬಾನೇ ವೆಚ್ಚ ಕಡಿಮೆ ಆಗುತ್ತೆ. ಆಗ್ಲೇ ನಾನು ಇನಿಷಿಯಲಿ ಹೇಳಿದೆ ನಮ್ಗೆ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ಪ್ರೊಡಕ್ಷನ್ ಕಾಸ್ಟ್ ಅಲ್ಲಿ ತುಂಬಾನೇ ಇದು ಇವರಿಗೆ ಅನುಕೂಲ ಸಿಗುತ್ತೆ ಸರ್, ಇನ್ಪುಟ್ ಬಿಸ್ನೆಸ್ ಮಾಡೋದ್ರಿಂದ. ಇದು ಅವರು ಒಂದು ಏನು ಸಂಸ್ಥೆನ ನಡೆಸ್ಕೊಂಡು ಹೋಗೋದಕ್ಕೆ ಆದ್ರೇನೆ ನೆಕ್ಸ್ಟ್ ಅವ್ರ ಔಟ್ಪುಟ್ ಬಿಸ್ನೆಸ್ ಮಾಡ್ಯೂಲ್ಗೆ ಬರಲೇಬೇಕು. ಅವಾಗ ಅದ್ರದ್ದು ಕರೆಕ್ಟ್ ಉದ್ದೇಶ ನಮ್ಗೆ ಪೂರೈಸಿದಂಗೆ ಆಗುತ್ತೆ ಸರ್. ಒಂದು ಎಫ್ ಪಿ ಓದು ಈಗ ಫಾರ್ ಎಕ್ಸಾಂಪಲ್ ಹನಿ ಅಂತ ನಾನು ಹೇಳಿದೆ. ಈಗ ಹನಿ ಅಂತ ತಗೊಂಡಾಗ ಅವರು ಈಗ ನಮ್ಮ ಎಷ್ಟು ಜೇನು ಕೃಷಿಕರು ನಮ್ಮ ತಾಲೂಕಲ್ಲಿ ಇದಕ್ಕೆ ಶೇರ್ ಹೋಲ್ಡರ್ಸ್ ಆಗಿದ್ದಾರೆ ಮತ್ತೆ ಆಗದೆ ಇರುವಂತರು, ನಮ್ಗೆ ಎಷ್ಟು ಜೇನುತುಪ್ಪ ನಮ್ಗೆ ಉತ್ಪಾದನೆ ಆಗುತ್ತೆ ನಮ್ಮ ತಾಲೂಕಲ್ಲಿ, ಅದರ ಬಗ್ಗೆ ಒಂದು ಮಾಹಿತಿ ಸಂಗ್ರಹಣೆ ಮಾಡ್ಕೊಳ್ಳೋದು, ಎಷ್ಟು ಡಿಮ್ಯಾಂಡ್ ಎಲ್ಲಿ ಇದೆ ಜೇನುತುಪ್ಪಕ್ಕೆ. ಈಗ ಒಂದು ಆಯುರ್ವೇದಿಕ್ ಹಾಸ್ಪಿಟಲ್ಸ್ ಆಗಿರ್ಬೋದು ಮತ್ತೆ ಬೇರೆ ಏನಾದರೂ ಔಟ್ಲೆಟ್ಸ್ ಇರ್ತಾವಲ್ಲ ಸರ್ ಅಲ್ಲಾಗಿರ್ಬೋದು, ಇಂಥ ಕಡೆ ಎಲ್ಲಿ ಡಿಮ್ಯಾಂಡ್ ಇದೆ ಅಲ್ಲಿ ನಮ್ಮ ಪ್ರೊಡಕ್ಷನ್ ಎಷ್ಟು ಬರುತ್ತೆ ಮತ್ತೆ ಡಿಮ್ಯಾಂಡ್ ಎಷ್ಟಿದೆ ಅನ್ನೋದನ್ನ ಇವರು ಕ್ಯಾಲ್ಕುಲೇಟ್ ಮಾಡಿಕೊಂಡು ಒಂದು ಬ್ರ್ಯಾಂಡ್ನ ಇವರೇ ಸಕಲೇಶ್ಪುರ ಹನಿ ಒಂದು ಬ್ರ್ಯಾಂಡಿಂಗ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಂಡು ಅದನ್ನ ಇನ್ಫ್ರಾಸ್ಟ್ರಕ್ಚರ್ಸ್ ನ ಮಾಡ್ಕೊಬೇಕಾಗುತ್ತೆ ಸರ್. ಈಗ ಒಂದು ಸ್ಟೋರೇಜ್ ಆಗಿರ್ಬೋದು, ಪ್ರೊಸೆಸಿಂಗ್ ಯೂನಿಟ್ ಆಗಿರ್ಬೋದು, ಜೇನುತುಪ್ಪ ಪ್ರೊಸೆಸ್ ಮಾಡುವಂಥದ್ದು ಮತ್ತೆ ಪ್ಯೂರಿಟಿ ಟೆಸ್ಟಿಂಗ್ ಲ್ಯಾಬ್ಸ್ ಆಗಿರ್ಬೋದು, ಇಂಥನ್ನ ಇವರು ಇನ್ಫ್ರಾಸ್ಟ್ರಕ್ಚರ್ಸ್ ನ ಕ್ರಿಯೇಟ್ ಮಾಡಿಕೊಂಡ್ರೆ ಅದು ಒಂದು ಬೇಸ್ ಆಗುತ್ತೆ ಸರ್ ಬೆಳೆಯಕ್ಕೆ. ಎಫ್ ಪಿ ಓ ಒಂದು ಕಂಪನಿ ಆಗಿ ಮುಂದೆ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇದನ್ನೆಲ್ಲ ಅವರು ಬೇಸ್ ಮಾಡಿಕೊಂಡು ನೆಕ್ಸ್ಟ್ ಬಿಸ್ನೆಸ್ ಮಾಡ್ಯೂಲ್ಗೆ ಮತ್ತೆ ಸೂಕ್ತ ಮಾರುಕಟ್ಟೆಗೆ ಇವ್ರು ಹೋಗಬೇಕಾಗುತ್ತೆ ಸರ್, ಈ ರೀತಿ ಯೋಚನೆ ಮಾಡಬೇಕಾಗುತ್ತೆ. ಸೊ ಒಂದು ಎಫ್ ಪಿ ಓ ಬೆಳಿಬೇಕು ಅಂತ ಹೇಳಿದ್ದಾರೆ. ಸಿಇಒ ಪಾತ್ರ ಬಹಳ ಮುಖ್ಯ ಅಂತ ಅನ್ಸುತ್ತೆ ಎಫ್ ಪಿ ಓ ಬೆಳವಣಿಗೆಯಲ್ಲಿ. ಅವರು ತುಂಬಾ ಪರಿಶ್ರಮ ಹಾಕಬೇಕಾಗುತ್ತೆ ಮತ್ತೆ ಏನು ನಿರ್ದೇಶಕರ ಮಂಡಳಿ ಇರುತ್ತೋ ಅವ್ರು ಕೊಡ್ತಕ್ಕಂತ ಸಲಹೆ ಸೂಚನೆಗಳನ್ನ ಬಹಳ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡತಕ್ಕಂಥದ್ದು, ಈ ತರದನ್ನ ಮಾಡಿದಾಗ ಚೆನ್ನಾಗಿ ಆಗೋ ಸಾಧ್ಯತೆ ಇರುತ್ತೆ. ಎಸ್ ಸರ್ ಕರೆಕ್ಟ್. ಅವ್ರದ್ದು ಸಿಇಒ ತುಂಬಾನೇ ಇಂಪಾರ್ಟೆಂಟ್ ಇರ್ತಾರೆ, ಯಾಕಂದ್ರೆ ದಿನ ಎವ್ರಿ ಡೇ ಅವರು ಏನು ಎಫ್ ಪಿ ಓ ಆಫೀಸ್ ಅಂತ ಓಪನ್ ಮಾಡ್ಕೊಂಡಿರ್ತಾರೆ ಅವರೇ ಅಲ್ಲಿ ಮೇನ್ ಎವ್ರಿಡೇ ಕೆಲಸ ನಿರ್ವಹಿಸುವಂತದ್ದು. ಜೊತೆಗೆ ದಿನನಿತ್ಯದ ಕೆಲಸದ ಜೊತೆಗೆ ಈಗ ಏನು ಆಗ್ಲೇ ಮೂಲಭೂತ ಸೌಕರ್ಯಗಳು ಅಂತ ನಾವು ಹೇಳಿದ್ವಿ, ಅದರ ಒಂದು ನಿರ್ವಹಣೆ ಆಗ್ಬೋದು. ಈಗ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಕರೆಯುವಂಥದ್ದು, ಈ ತರ ಸಭೆಗಳು ಮಂಡಳಿ ಸಭೆಗಳನ್ನ ಕರೆಯುವಂಥದ್ದು, ಅದಕ್ಕೆ ಕಾಲಕಾಲಕ್ಕೆ ಏನು ಮೀಟಿಂಗ್ ನೋಟಿಸ್ ನ ಇಶ್ಯೂ ಮಾಡುವಂಥದ್ದು, ಪ್ರೊಸೀಡಿಂಗ್ಸ್ ನ ಇದು ಮಾಡೋದು, ಮತ್ತೆ ಈಗ ಒಂದು ಕಂಪನಿ ಅಂತ ಹೇಳಿದ ಮೇಲೆ ಬ್ಯಾಂಕ್ ಖಾತೆನ ತೆರೀಬೇಕಾಗುತ್ತೆ. ಸೊ ಆ ಬ್ಯಾಂಕ್ ಖಾತೆಗಳನ್ನ ತೆರೆದಾಗ ಅದನ್ನ ಒಂದು ನಿರ್ವಹಣೆ ಮಾಡೋದು, ಲೆಕ್ಕಪತ್ರಗಳನ್ನ ನಿರ್ವಹಣೆ ಮಾಡೋದು, ಈ ರೀತಿಯಾದದೆಲ್ಲ ಮಾಡೋದಕ್ಕೆ ಅವರು ಸಿಇಒ ಪಾತ್ರ ಬಹಳ ಇಂಪಾರ್ಟೆಂಟ್. ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡಬೇಕಾಗುತ್ತೆ ಸರ್, ಯಾಕಂದ್ರೆ ಅಷ್ಟು ಜನ ಸೇರಿ ಒಂದು ಕಂಪನಿ ಮಾಡಬೇಕಾದ್ರೆ ಟ್ರಾನ್ಸ್ಪರೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನೆಲ್ಲ ಲೆಕ್ಕಪತ್ರಗಳನ್ನ ಇಡೋ, ಅದ್ರ ಜೊತೆಗೆ ಈಗಾಗಲೇ ಹೇಳಿದಾಗೆ ನಾವು ಏನು ತಾಂತ್ರಿಕ ಮಾಹಿತಿ ಕೊಡಬೇಕಾಗುತ್ತೆ. ಸೊ ಒಂದು ತರಬೇತಿಗಳನ್ನ ಆಯೋಜನೆ ಮಾಡಬೇಕಾದ್ರೆ ಅದು ರಿಸೋರ್ಸ್ ಪರ್ಸನ್ ಎಲ್ಲಿದ್ದಾರೆ, ಒಂದು ಅಗ್ರಿಕಲ್ಚರ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಎಲ್ಲಿ ಅದಕ್ಕೆ ತಕ್ಕಂತೆ ಅವರಿಗೆ ಇನ್ಪುಟ್ಸ್ ಬೇಕು ಆ ತರಬೇತಿಗಳನ್ನ ಆಯೋಜನೆ ಮಾಡೋದಕ್ಕೆ, ಮತ್ತೆ ಪ್ರವಾಸಗಳನ್ನ ಕರ್ಕೊಂಡು ಹೋಗಿ ಒಂದು ಎಜುಕೇಷನ್ ರೀತಿಯಲ್ಲಿ ಅಧ್ಯಯನ ಪ್ರವಾಸ ಮಾಡೋದಕ್ಕೆ ಕರ್ಕೊಂಡು ಹೋಗೋದಕ್ಕೆ, ಈ ರೀತಿಯಲ್ಲಿ ಅವರು ಮಾಡಬೇಕಾಗುತ್ತೆ. ಸಿಇಒ ಪಾತ್ರ ಸ್ವಲ್ಪ ಬಹಳ ಮುಖ್ಯ ಅನ್ಸುತ್ತೆ, ಅವ್ರ ಮೇಲೆ ಒಂದು ಎಫ್ ಪಿ ಓ ಬೆಳವಣಿಗೆ ನಿಂತಿರುತ್ತೆ ಅಂತ ಹೇಳಿ ನಾವು ಆ ಬಿಸ್ನೆಸ್ ಗೆ ಏನ್ ಬೇಕಾಗಿದೆ ಅದರದ್ದು ಸಲಹೆಗಳನ್ನ ಸಹ ಅವರು ಕೊಡಬೇಕಾಗುತ್ತೆ. ಈ ಎಫ್ ಪಿ ಓಗಳಿಗೆ ಸಾಮಾನ್ಯವಾಗಿ ಸರ್ಕಾರದಿಂದ ದೊರೆತಕ್ಕಂತಹ ಆರ್ಥಿಕ ಬೆಂಬಲ ಹೇಗಿರುತ್ತೆ, ಅದು ಎಷ್ಟರ ಮಟ್ಟಿಗೆ ಅಗತ್ಯ ಆಗುತ್ತೆ ಎಫ್ ಪಿ ಓಗೆ? ಅದು ತುಂಬಾನೇ ಇಂಪಾರ್ಟೆಂಟ್ ಸರ್, ಯಾಕಂದ್ರೆ ಇನಿಷಿಯಲಿ ಒಂದು ಕಂಪನಿ ಓಪನ್ ಮಾಡಿದಾಗ ಅವರಿಗೆ ಒಂದು ಬಂಡವಾಳ ಬೇಕಾಗುತ್ತೆ. ಸೊ ಅಷ್ಟೊಂದು ಬಂಡವಾಳ ಇರೋದಿಲ್ಲ, ಒಂದು ಶೇರ್ ಮಿನಿಮಮ್ 1,000 ರುಪೀಸ್ ಒಬ್ಬರಿಗೆ ಒಂದು ಶೇರ್ ಅಂತ ಇರುತ್ತೆ. ಸೊ ಅದು ಒಂದು ಎಷ್ಟು ಶೇರ್ ಹೋಲ್ಡರ್ಸ್ ಕಲೆಕ್ಟ್ ಮಾಡಿರ್ತಾರೆ ಅವ್ರ ಶೇರ್, ಅದೊಂದು ಬಿಟ್ಟರೆ ಬೇರೆ ಅವರಿಗೆ ಇರೋದಿಲ್ಲ. ಸೊ ಇನಿಷಿಯಲಿ ಕಂಪನಿನ ರನ್ ಮಾಡಿಕೊಂಡು ಹೋಗ್ಬೇಕಾಗಿರೋದ್ರಿಂದ ಸರ್ಕಾರ ಇನಿಷಿಯಲಿ 3 ಇಯರ್ಸ್ ಅವರಿಗೆ ಒಂದು ಬೆಂಬಲ ರೀತಿಯಲ್ಲಿ ನಾವು ಒಂದು ಸಪೋರ್ಟ್ ಮಾಡ್ತೀವಿ. ಸೊ ಫಸ್ಟ್ ಇಯರ್ ನಾವು ಒಂದು 8 ಲ್ಯಾಕ್ಸ್ ಕೊಡ್ತೀವಿ ಒಂದು ಎಫ್ ಪಿ ಓಗೆ, ಸೆಕೆಂಡ್ ಇಯರ್ 12 ಲ್ಯಾಕ್ಸ್, ಥರ್ಡ್ ಇಯರ್ 9 lakhs. ಸೊ ಟೋಟಲಿ ಒಂದು 29.7 lakhs ನ ಒಂದು ಎಫ್ ಪಿ ಒ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಫಸ್ಟ್ ಇಯರ್ ಅಲ್ಲಿ ನಾವು ಏನಿರುತ್ತೆ ಅಂದ್ರೆ ಮೊಬಿಲೈಸೇಷನ್ ಆಫ್ ಫಾರ್ಮರ್ಸ್ ಅಂತ ಹೇಳ್ತೀವಿ ಸರ್. ಫಾರ್ಮರ್ಸ್ ನ ಒಗ್ಗೂಡಿಸೋದಕ್ಕೆ ನಾವು ಈ ರಿಸೋರ್ಸ್ ಇನ್ಸ್ಟಿಟ್ಯೂಟ್ಗೆ ನಾವು ಇದನ್ನ ಕೊಡುವಂಥದ್ದು. ನಾವು ಸರ್ಕಾರದಿಂದ ಮೊಬಿಲೈಸೇಷನ್ ಆಫ್ ಫಾರ್ಮರ್ಸ್ಗೆ ಒಂದು 25,000 ಇರುತ್ತೆ. ಅವ್ರು ಪ್ರವಾಸ ಕರ್ಕೊಂಡು ಹೋಗಿ ಎಫ್ ಪಿ ಒ ಅಂದ್ರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಮನವರಿಕೆ ಮಾಡೋದಕ್ಕೆ ಅದಕ್ಕೆ ಒಂದು ಅಮೌಂಟ್ ಫಿಕ್ಸ್ ಮಾಡಿರ್ತೀವಿ. ಸೊ ಈ ರೀತಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ 50 ಜನ ರೈತರನ್ನ ಸೇರಿಸಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡೋದಕ್ಕೆ ಒಂದು 12,500 ಮ್ಯಾಕ್ಸಿಮಮ್ ಇರುತ್ತೆ. ಈ ರೀತಿ ಟ್ರೈನಿಂಗ್ಸ್, ಟೂರ್ ಪ್ರೋಗ್ರಾಮ್ಸ್, ಮೊಬಿಲೈಸೇಷನ್ ಆಫ್ ಫಾರ್ಮರ್ಸ್, ಮತ್ತೆ ಲೋಕಲ್ ರಿಸೋರ್ಸ್ ಪರ್ಸನ್ಸ್ ಅಂತ ಹೇಳ್ತೀವಿ, ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳು, ಒಂದು 5 ಜನ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅವರಿಗೆ ಆ ಸ್ಥಳೀಯ ಇದರಲ್ಲಿ ಏನೆಲ್ಲ ರಿಸೋರ್ಸಸ್ ಇದೆ ಅನ್ನೋದ್ರ ಬಗ್ಗೆ ಚೆನ್ನಾಗಿ ಮಾಹಿತಿ ಇರೋದ್ರಿಂದ ಇವರಿಗೆ ಸಿಇಒಗೆ ಹೆಲ್ಪ್ ಆಗ್ಬಹುದು. ಸೊ ಅವರಿಗೆ ಕೊಡುವಂತ ಸ್ಯಾಲರಿ, ಸಿಇಒಗೆನೆ ಇನಿಷಿಯಲಿ ಕಂಪನಿನ ಬೇರ್ ಮಾಡಕ್ ಆಗಲ್ಲ ಸ್ಯಾಲರಿ. ಸೊ ಸರ್ಕಾರದಿಂದನೇ ಫಸ್ಟ್ 24 ಮಂತ್ಸ್ಗೆ ಅವರಿಗೆ ಸ್ಯಾಲರಿ ಕೊಡೋದಕ್ಕೆ ಅವಕಾಶ ಇರುತ್ತೆ. ಒಂದು 23,000 25,000 ಅವ್ರು ಏನು ಅಲ್ಲಿ ಫಿಕ್ಸ್ ಮಾಡ್ತಾರೆ ಅದ್ರ ಪ್ರಕಾರ. ಸೊ ಈ ರೀತಿಯಾಗೆಲ್ಲ ನಾವು ಒಂದು ಮೊದಲನೇ ವರ್ಷಕ್ಕೆ 8 lakhs, ಎರಡನೇ ವರ್ಷದಲ್ಲ ಏನಾಗಿರುತ್ತೆ ಸ್ವಲ್ಪ ಎಸ್ಟಾಬ್ಲಿಷ್ ಆಗಿರುತ್ತೆ, ಶೇರ್ ಹೋಲ್ಡರ್ಸ್ ಜಾಸ್ತಿ ಆಗಿರ್ತಾರೆ. ಸೊ ಶೇರ್ ಹೋಲ್ಡರ್ಸ್ ಜಾಸ್ತಿ ಆಗಿದ್ದಾಗ ಒಂದು ಶೇರ್ಗೆ ಈಕ್ವಿಟಿ ಫಂಡ್ ಅಂತ ನಾವು ಹೇಳ್ತೀವಿ ಸರ್ಕಾರದಿಂದ, ಇದು ಬಿಟ್ಟು ಸಪರೇಟ್ ಆಗಿ. ಈಗ 1,000ಕ್ಕೆ 1,000 ಎಕ್ಸ್ಟ್ರಾ ಈಕ್ವಿಟಿ ಫಂಡ್ ಅಂತ ಸರ್ಕಾರದಿಂದ ತಗೊಳ್ಳೋದಕ್ಕೂ ಅವಕಾಶ ಇರುತ್ತೆ ಸರ್. ಸೊ ನಾವು ಕೊಡೋದು ಈಗ 5 lakhs ಫಿಕ್ಸ್ಡ್ ರಿವಾಲ್ವಿಂಗ್ ಫಂಡ್ ಅಂತ ಹೇಳ್ತೀವಿ. ಸೊ ರಿವಾಲ್ವಿಂಗ್ ಫಂಡ್ 2ನೇ ವರ್ಷ ಮತ್ತೆ 3ನೇ ವರ್ಷ ಅವರಿಗೆ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಈ ರೀತಿಯಾಗಿ ಎಲ್ಲ ಸರ್ಕಾರದಿಂದ ಅವರಿಗೆ ಬೆಂಬಲ ಸಿಗುತ್ತೆ. ಸೊ ಇದನ್ನ ಕರೆಕ್ಟ್ ಆಗಿ ಉಪಯೋಗಿಸ್ಕೋಬೇಕು. ಇದಕ್ಕೆ ಆಡಳಿತ ಮಂಡಳಿ ಏನು ಅವರು ಚರ್ಚೆ ಮಾಡಿ ಒಂದು ಸೂಕ್ತ ನಿರ್ಧಾರಗಳನ್ನ ತಗೊಳ್ತಾರೆ, ಸಿಇಒ ಅನ್ನೋರು ಎಷ್ಟು ಚೆನ್ನಾಗಿ ಅದನ್ನ ನಿರ್ವಹಿಸಿಕೊಂಡು ಹೋಗ್ತಾರೆ, ಇದ್ರ ಮೇಲೆ ಒಂದು ಎಫ್ ಪಿ ಓದು ಪ್ರೋಗ್ರೆಸ್ ನಿಂತಿರುತ್ತೆ ಅಂತಾನೆ ಹೇಳಿದ್ರೆ ತಪ್ಪಾಗ್ಲಾರ್ದು ಸರ್. ಒಟ್ಟಾರೆ ಈ ಒಂದು ಸರ್ಕಾರದಿಂದ ದೊರೆತಕ್ಕಂತಹ ಆರ್ಥಿಕ ಬೆಂಬಲ ಇದೆಯಲ್ಲ, ಇದು ಬಹಳ ಮುಖ್ಯ ಅನ್ನುವಂಥದ್ದು ತಮ್ಮ ಅಭಿಪ್ರಾಯ. ಹಾ, ಇದ್ರ ಜೊತೆಗೆ ಸರ್ ಅದು ಇದ್ರ ಮೇಲೆ ಅವರು ಡಿಪೆಂಡ್ ಆಗಬಾರ್ದು. ಬಟ್ ಅವ್ರು ಅಷ್ಟು ಬೇಗ ಇಟ್ಸ್ ಅ ಕಂಪನಿ, ಈಗ ಅದು ಕಂಪನಿ ಆಗಿರೋದ್ರಿಂದ ಅವ್ರ ಮೇಲೆ ಅದು ಎಷ್ಟು ಚೆನ್ನಾಗಿ ಅದನ್ನ ಡೆವಲಪ್ ಮಾಡ್ತಾರೆ ಅವ್ರಿಗೇನೆ ಒಳ್ಳೇದು. ಇದು ಹೇಗಿದ್ರು ಇದೊಂಥರ ಬೆಂಬಲ, ಬೆಂಬಲಕ್ಕಷ್ಟೇ ಸೀಮಿತ, ಅದು ಶಾಶ್ವತವಾಗಿ ಇರುವಂತದ್ದಲ್ಲ. ಇವತ್ತೇನು ಬೆಂಬಲ ಸರ್ಕಾರದಿಂದ ನಮಗೆ ದೊರಕುತ್ತಾ ಅದನ್ನ ನಾವು ಬಳಕೆ ಮಾಡ್ಕೊಂಡು ನಮ್ಮ ಕಂಪನಿಯನ್ನ ಬೆಳೆಸುವ ನಿಟ್ಟಿನಲ್ಲಿ ನಾವು 3 ವರ್ಷದ ನಂತರ ಇದು ಇರೋದಿಲ್ಲ. ಸೊ ಅಷ್ಟೊತ್ತಿಗೆ ಇವರು ಎಸ್ಟಾಬ್ಲಿಷ್ ಆಗಿರ್ಬೇಕು ಮುಂದುವರ್ಸ್ಕೊಂಡು ಹೋಗೋದಕ್ಕೆ. ಈ ರೈತ ಉತ್ಪಾದಕ ಸಂಸ್ಥೆಯ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸಕಲೇಶ್ಪುರ ತಾಲೂಕಲ್ಲಿ 2 ಎಫ್ ಪಿ ಒನ ನಾವು ಆಲ್ರೆಡಿ ನೋಂದಣಿ ಮಾಡಿದೀವಿ. ಸೊ ಹನಿ ಎಫ್ ಪಿ ಒಗೆ ಈಗಾಗಲೇ ಜೇನು ಕೃಷಿಕರೇ ಇದ್ರೆ ದಯಮಾಡಿ ಅದಕ್ಕೆ ಶೇರ್ ಹೋಲ್ಡರ್ ಆಗಿ ಆಗ್ಬೇಕು. ಮುಂದೆ ಇದನ್ನ ಒಳ್ಳೆ ಉತ್ತಮ ರೀತಿಯಲ್ಲಿ ನಾವು ಒಂದು ಪ್ರಸಿದ್ಧವಾಗಿ ಆಗುವಂತ ರೀತಿಯಲ್ಲಿ ಈ ಕಂಪನಿನ ತಗೊಂಡು ಹೋಗ್ಬೇಕು. ಒಂದು ಬ್ರ್ಯಾಂಡಿಂಗ್ ಆದ್ರೆ ಅವರಿಗೆ ಒಳ್ಳೇದು ರೈತರಿಗೆ. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಎಲ್ಲೂ ಇಲ್ಲ, ನಾವು ದಕ್ಷಿಣ ಕನ್ನಡ ಆ ಕಡೆಯಿಂದ ನಾವು ತರಿಸ್ತೀವಿ. ಸೊ ನಮ್ಮಲ್ಲೇ ಲೋಕಲ್ ಆಗಿ ಎಫ್ ಪಿ ಒ ಆಗಿರೋದ್ರಿಂದ ಇಲ್ಲೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡ್ಕೊಂಡ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಅದರಿಂದ ರೈತರು ಹೆಚ್ಚು ಇದಕ್ಕೆ ಶೇರ್ ಹೋಲ್ಡರ್ಸ್ ಆಗ್ಬೇಕು ಅಂತ ಹೇಳಿ ನಾನು ಒಂದು ಕೇಳ್ಕೊಳ್ತೀನಿ ಸರ್. ಅದೇ ರೀತಿ ಇನ್ನೊಂದು ನಂದಗೋಕುಲ ಫಾರ್ಮರ್ಸ್ ಆರ್ಗನೈಸೇಷನ್ ಇದೆಯಲ್ಲ, ಅದು ಸ್ಪೈಸಸ್, ಅದಕ್ಕೂ ಸಹ ಅದು ತುಂಬಾನೇ ಉತ್ಸಾಹದಿಂದ ಇದ್ದಾರೆ ಅವರು ರೈತರೆಲ್ಲ. ಇದೊಂದು. ಎರಡನೇದಾಗಿ ಬರೀ ಎಫ್ ಪಿ ಒ ಒಂದೇ ಅಲ್ಲ, ಯಾವುದೇ ಒಂದು ಮಾಡಬೇಕು ಅಂತ ಹೇಳಿದ್ರು ಬೇಸಿಕಲಿ ಟೆಕ್ನಿಕಲ್ ಇನ್ಪುಟ್ಸ್ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನಮ್ಮ ನಿರಂತರವಾಗಿ ನಮ್ಮ ತೋಟಗಾರಿಕೆ ಇಲಾಖೆ ಒಂದು ಸೇವನಾ ಪಡ್ಕೋಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಸರ್. ನನ್ನ ಹೋಬಳಿ ಮಟ್ಟದ ಅಧಿಕಾರಿಗಳು ಇರ್ತಾರೆ, ತಾಲೂಕು ಮಟ್ಟದಲ್ಲಿ ನಾವು ಇರ್ತೀವಿ, ನಮ್ಮ ಜೊತೆ ಆದಷ್ಟು ಅವ್ರ ಸಂಪರ್ಕದಲ್ಲಿ ಇದ್ರೆ ನಾವು ಅವ್ರಿಗೆ ಹೆಚ್ಚು ನಾವು ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳ ಬಗ್ಗೆ ಮಾಹಿತಿನೂ ಸಿಗುತ್ತೆ, ಅನುಕೂಲನೂ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಈ ರೈತ ಉತ್ಪಾದಕ ಸಂಸ್ಥೆಯ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಎಫ್ ಪಿ ಒಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ ಸರ್? ನನ್ನ ಮೊಬೈಲ್ ಸಂಖ್ಯೆ 9 5 1 7 2 1 5 6. ಇನ್ನೊಮ್ಮೆ ಹೇಳಿ. 9 5 1 7 2 1 5 6. ಒಳ್ಳೆಯದು ವಿಜಯಚಿತ್ರ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಯ ಆಡಳಿತ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಥ್ಯಾಂಕ್ ಯು. ಇದುವರೆಗೆ ರೈತ ಉತ್ಪಾದಕ ಸಂಸ್ಥೆಯ ಆಡಳಿತ ಈ ಕುರಿತಂತೆ ಸಕಲೇಶಪುರದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಜಿ ವಿಜಯಚಿತ್ರ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಅಂದರೆ ಜೂನ್ ತಿಂಗಳ 11ನೇ ತಾರೀಖು ಭಾನುವಾರದಂದು ಪ್ರಸಾರವಾಗುವ ಸಂಘಟನಾಯುಕ್ತಿ ರೈತಶಕ್ತಿ ಪ್ರಾಯೋಜಿತ ಸರಣಿಯಲ್ಲಿ ರೈತ ಉತ್ಪಾದಕ ಸಂಸ್ಥೆಯ ಚಟುವಟಿಕೆಗಳ ಮೇಲ್ವಿಚಾರಣೆ ಈ ಕುರಿತಂತೆ ಸಕಲೇಶಪುರದ ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕೆ ಅಧಿಕಾರಿ ವಿಸಿ ನಿತಿನ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಪ್ರಸಾರ ಮಾಡ್ತೇವೆ. ಇಲ್ಲಿಗೆ ಇಂದಿನ ಸಂಘಟನಾ ಯುಕ್ತಿ ರೈತ ಶಕ್ತಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಘಟನಾ ಯುಕ್ತಿ ರೈತ ಶಕ್ತಿ ಪ್ರಾಯೋಜಿತ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೂ ಸಂಘಟನಾ ಯುಕ್ತಿ ರೈತ ಶಕ್ತಿ ರೈತ ಉತ್ಪಾದಕ ಕಂಪನಿಗಳ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ ಹಾಸನ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ರೈತ ಬಾಂಧವರೇ, ನಾಳಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಾಫಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಮೂಡಿಗೆರೆ ತಾಲೂಕು ಜಾವಳಿಯ ಬೆಳೆಗಾರ ಎಂಸಿ ಪರೀಕ್ಷಿತ್ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಇನ್ನು ಸಮಯ ಆಗ್ತಾ ಬಂತು, ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮವನ್ನು ಮುಗಿಸೋಣ. ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ವಾಣಿ ಕೃಷಿರಂಗ ಪ್ರಸಾರವಾಯಿತು. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಹಾಸನ ಎಫ್ಎಂ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಅಗ್ನಿ ಪರೀಕ್ಷೆ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರು ಬರೆದಿರುವ ಈ ಗೀತೆಗೆ ಸಂಗೀತ ವಿಜಯಾನಂದ್ ಅವರಿಂದ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಮಮತೆ ಎಂಬಂಥ ತೋಟದೆ ಹೂವಾದ ಮಲ್ಲಿಗೆ ವರಮಾಲೆ ಆಗಿ ಸೇರಿದೆ ಒಲವಿಲ್ಲದ ದೇವರೆ ನಗಲೆಂದು ನಿಮ್ಮ ಬಾಳಲಿ ಸುಖವೆಂಬ ದೇವಿಗೆ ನಗಲೆಂದು ನಿಮ್ಮ ಬಾಳಲಿ ಸುಖವೆಂಬ ದೇವಿಗೆ ಮಮತೆ ಎಂಬಂಥ ತೋಟದೆ ಹೂವಾದ ಮಲ್ಲಿಗೆ ಬಾಳನೋ ಬಾಳ ಬೆಳೆದೋ ಸುಂದರನು ತಾಳಿ ನೀಡೆ ಬಂದಿಹನು ಪ್ರೀತಿ ಮಾಲೆ ತಂದಿಹನು ದಿವ್ಯ ಸಂಬಂಧವು ಮಮತೆ ಎಂಬಂಥ ತೋಟದೆ ಹೂವಾದ ಮಲ್ಲಿಗೆ ವರಮಾಲೆಯಾಗಿ ಸೇರಿದೆ ಒಲವಿಂದ ದೇವಗೆ ನಗಲೆಂದು ನಿಮ್ಮ ಬಾಳಲಿ ಸುಖವೆಂಬ ದೀವಿಗೆ ಒಂದು ಪ್ರಕಟಣೆ. ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಯೋಜನೆಯ ನೆರವು ನೈಜ ಫಲಾನುಭವಿಗಳಿಗೆ ದೊರಕುತ್ತಿರುವುದನ್ನು ಖಾತ್ರಿಪಡಿಸಿಕೊಳ್ಳಲು ಇ ಕೆವೈಸಿ ಮಾಡಿಸುವುದು ಅತ್ಯಂತ ಅವಶ್ಯಕವಾಗಿದೆ. ಪಿಎಂ ಕಿಸಾನ್ ಯೋಜನೆಯ ಫಲಾನುಭವಿಗಳು ಜಿಲ್ಲೆಯ ಎಲ್ಲ ರೈತರು ಇ ಕೆವೈಸಿ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಇ ಕೆವೈಸಿಯನ್ನು ಎರಡು ವಿಧಾನಗಳಲ್ಲಿ ಕೈಗೊಳ್ಳಬಹುದಾಗಿರುತ್ತದೆ. ರೈತರು http://pmkisan.gov.in ಪೋರ್ಟಲ್ನ ಫಾರ್ಮರ್ ಕಾರ್ನರ್ನ ಇ ಕೆವೈಸಿ ಅವಕಾಶದಡಿ ಈಗಾಗಲೇ ಪಿಎಂ ಕಿಸಾನ್ ಯೋಜನೆಯಡಿ ಫಲಾನುಭವಿಯಾಗಿರುವ ಪ್ರತಿಯೊಬ್ಬ ರೈತನ ಆಧಾರ್ ಸಂಖ್ಯೆಯನ್ನು ನಂತರ ಆಧಾರ್ ಸಂಖ್ಯೆಯೊಂದಿಗೆ ನೋಂದಣಿಯಾಗಿರುವ ಮೊಬೈಲ್ ಸಂಖ್ಯೆಯನ್ನು ದಾಖಲಿಸಬೇಕು. ನಂತರ ಮೊಬೈಲ್ಗೆ ಒಟಿಪಿಯ ರವಾನೆಯಾಗುತ್ತದೆ. ಹೀಗೆ ಸ್ವೀಕರಿಸಿದ ಒಟಿಪಿಯನ್ನು ಪೋರ್ಟಲ್ನಲ್ಲಿ ದಾಖಲಿಸಿ ಸಬ್ಮಿಟ್ ಫಾರ್ AUTH ಎಂಬ ಬಟನ್ ಒತ್ತಬೇಕು. ಆಗ ತಂತ್ರಾಂಶ ಆಧಾರಿತ ಪರಿಶೀಲನೆ ನಡೆದು ಇ ಕೆವೈಸಿ ಈಸ್ ಸಕ್ಸಸ್ಫುಲ್ಲಿ ಸಬ್ಮಿಟೆಡ್ ಎಂಬ ವಾಕ್ಯವು ಗೋಚರಿಸುತ್ತದೆ. ಹೀಗೆ ಮೊಬೈಲ್ ಒಟಿಪಿ ಆಧಾರಿತವಾಗಿ ಫಲಾನುಭವಿಯು ಖುದ್ದಾಗಿ ಇ ಕೆವೈಸಿ ಮಾಡಬಹುದಾಗಿದೆ. ಈಗಾಗಲೇ ಇ ಕೆವೈಸಿ ಆಗಿದ್ದರೆ ಇ ಕೆವೈಸಿ ಆಲ್ರೆಡಿ ಡನ್ ಎಂಬ ಮಾಹಿತಿ ಗೋಚರಿಸುತ್ತದೆ. ಮತ್ತು ಯಾವ ಫಲಾನುಭವಿಯು ಮೊಬೈಲ್ ಸಂಖ್ಯೆ ಆಧಾರ್ ಸಂಖ್ಯೆಯೊಂದಿಗೆ ಜೋಡಣೆಯಾಗಿರುವುದಿಲ್ಲವೋ ಅಥವಾ ಯಾರ ಮೊಬೈಲ್ ಸಂಖ್ಯೆಗೆ ಇ ಕೆವೈಸಿಗಾಗಿ ಕಳುಹಿಸಿದ ಒಟಿಪಿಯು ಸ್ವೀಕೃತವಾಗುವುದಿಲ್ಲವೋ ಅವರು ಸಿಎಸ್ಸಿ ಅಂದರೆ ಸಿಟಿಜನ್ ಸರ್ವಿಸ್ ಸೆಂಟರ್ಸ್, ನಾಗರಿಕ ಸೇವಾ ಕೇಂದ್ರ, ಗ್ರಾಮ ಒನ್ ಕೇಂದ್ರ, ಗ್ರಾಮ ಪಂಚಾಯಿತಿಗಳ ಬಾಪೂಜಿ ಸೇವಾ ಕೇಂದ್ರಗಳಿಗೆ ತೆರಳಿ ಅಲ್ಲಿ ಬಯೋಮೆಟ್ರಿಕ್ ಆಧಾರಿತವಾಗಿ ಇ ಕೆವೈಸಿ ಮಾಡಿಸಬಹುದಾಗಿರುತ್ತದೆ. ಅಲ್ಲಿ ಕೈಬೆರಳಿನ ಗುರುತು ಆಧಾರದ ಮೇಲೆ ಇ ಕೆವೈಸಿ ಮಾಡಲಾಗುತ್ತದೆ. ಈ ಯೋಜನೆಯಡಿ ಕೇಂದ್ರ ಸರ್ಕಾರವು ಬಿಡುಗಡೆ ಮಾಡುವ ಆರ್ಥಿಕ ನೆರವು ಪಡೆಯಲು ಇ ಕೆವೈಸಿ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಆದ್ದರಿಂದ ಇ ಕೆವೈಸಿ ಮಾಡಿಸದೇ ಇರುವ ಫಲಾನುಭವಿ ರೈತರಿಗೆ ಸಹಾಯಧನ ಪಾವತಿಯಾಗುವುದಿಲ್ಲ. ಸದರಿ ರೈತ ಬಾಂಧವರು ಇ ಕೆವೈಸಿ ಮಾಡಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ, ಸಿಟಿಜನ್ ಸರ್ವಿಸ್ ಸೆಂಟರ್, ನಾಗರಿಕ ಸೇವಾ ಕೇಂದ್ರ, ಗ್ರಾಮ ಒನ್ ಕೇಂದ್ರ, ಗ್ರಾಮ ಪಂಚಾಯಿತಿಗಳ ಬಾಪೂಜಿ ಸೇವಾ ಕೇಂದ್ರಗಳನ್ನು ಸಂಪರ್ಕಿಸಬಹುದಾಗಿದೆ ಎಂಬುದಾಗಿ ಹಾಸನದ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಪ್ರಕಟಣೆ ಕೇಳುತ್ತಿದ್ದೀರಿ. ನಾವು ನಾಗರಿಕರು, ಸ್ವಚ್ಛತೆ ನಮ್ಮ ಕರ್ತವ್ಯ. ಆದರೆ ಖಾಲಿ ಸೈಟುಗಳಲ್ಲಿ ರಸ್ತೆಯ ಅಕ್ಕಪಕ್ಕ ಹಾಕುವ ಕಸಕ್ಕೆ ಜವಾಬ್ದಾರಿ ಯಾರು? ನಾವೇ ಅಲ್ವೇ. ಬನ್ನಿ, ನಮ್ಮ ಮನೆ ಮುಂದೆ ಬರುವ ಕಸದ ಗಾಡಿಗೆ ಕಸವನ್ನ ಹಾಕಿ ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ. ಈಗ ಕೇಳಿ ಮುಯಿಗೆ ಮುಯಿ ಚಿತ್ರದ ಗೀತೆಯನ್ನು.